ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಕೇಳುಗಡೆ ಇಂದು ರಾತ್ರಿ 9:30 ಕೇಳಿ ಕ್ರೀಡಾಲೋಕದಲ್ಲಿ ಮುದ್ದಂಡ ಹಾಕಿ ಕಪ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಸಂಘಟಕರಾದ ಮುದ್ದಂಡ ಸುಬ್ಬಯ್ಯ ಅವರ ಜೊತೆ ಸಂವಾದ. ನಂತರ 10:00 ಡ್ರೀಮ್ ಬೀಟ್ಸ್ ಮೆಲೋಡಿ ಟೈಮ್ ಪ್ರಸಾರವಾಗಲಿದೆ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ವಿವಿಧ ಸಾವಯವ ಗೊಬ್ಬರಗಳು ಮತ್ತು ಕೃಷಿಯಲ್ಲಿ ಅವುಗಳ ಬಳಕೆಯ ಮಹತ್ವ ಕುರಿತು ಬೇಸಾಯ ತಜ್ಞರಾದ ಡಾ ಶ್ಯಾಮರಾವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳುವಿರಿ. ಮೊದಲಿಗೆ ಕೇಳೋಣ ವಿವಿಧ ಸಾವಯವ ಗೊಬ್ಬರಗಳು ಮತ್ತು ಕೃಷಿಯಲ್ಲಿ ಅವುಗಳ ಬಳಕೆಯ ಮಹತ್ವ ಕುರಿತು ಬೇಸಾಯ ತಜ್ಞರಾದ ಡಾ ಶ್ಯಾಮರಾವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ವಿವಿಧ ರೀತಿಯ ಸಾವಯವ ಗೊಬ್ಬರಗಳ ಬಳಕೆಯ ಮಹತ್ವ ಅಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಭೀಮರಾಯನಗುಡಿಯ ಕೃಷಿ ಮಹಾವಿದ್ಯಾಲಯದ ಬೇಸಾಯ ತಜ್ಞರಾದಂತಹ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಮಾಡ್ಕೊಳ್ಳಂತ. ನಮಸ್ಕಾರ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೇ. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಮಸ್ಕಾರ. ಹೇಳಿ, ಸಾವಯವ ಗೊಬ್ಬರಗಳ ಒಂದು ಮಹತ್ವ ಕೃಷಿಯೊಳಗೆ ಎಷ್ಟರ ಮಟ್ಟಿಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ ನಮ್ಮ ರೈತರಿಗೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಸಾವಯವ ಗೊಬ್ಬರ ಅಂದ್ರೆ ಈ ಸಾವಯವ ಗೊಬ್ಬರ ನಮ್ಮ ರೈತರಿಗೇನು ಹೊಸದ. ಮೊದಲು ಏನಾದರೂ ನಮ್ಮ ಬೆಳೆಗಳಿಗೆ ಮತ್ತು ನಮ್ಮ ಮಣ್ಣಿನ ಫಲವತ್ತತೆ ಇತ್ತಪ್ಪ ಅಂತಂದ್ರೆ ಅದು ಸಾವಯವ ಗೊಬ್ಬರದೇ ಒಂದು ಮಹತ್ವ. ಯಾಕಂದ್ರೆ 1960 ಮುಂಚೆ ಕೇವಲ ರೈತರು ಸಾವಯವ ಗೊಬ್ಬರ ಉಪಯೋಗಿಸಿಕೊಂಡೇ ಒಂದು ಕೃಷಿಯನ್ನು ಮಾಡ್ತಾ ಇದ್ದೆ. ಆದ್ರೆ 1960 ನಂತರ ಈ ಒಂದು ಹಸಿರು ಕ್ರಾಂತಿಯ ನಂತರ ಕೆಲವೊಂದು ರಾಸಾಯನಿಕ ಗೊಬ್ಬರಗಳ ಬಳಕೆ ಬಂತು. ಇಲ್ಲಿ ಸಾವಯವ ಗೊಬ್ಬರ ಅಂತಂದ್ರೆ ನಾವು ನಮ್ಮಲ್ಲಿರ್ತಕ್ಕಂತ ಕೃಷಿ ತ್ಯಾಜ್ಯಗಳು, ಸಗಣಿ ಅಥವಾ ಮತ್ತೆ ಬೆಳೆ ಉಳಿಕೆಗಳು, ಅವುಗಳೆಲ್ಲ ಒಂದು ಪರಿವರ್ತನೆ ಮಾಡಿಕೊಂಡು ಒಂದು ಉಪಯೋಗಿಸುವಂತ ಗೊಬ್ಬರ ಇದೆ. ಈಗ ನಾವು ರಾಸಾಯನಿಕ ಗೊಬ್ಬರ ನಾವು ಯಾವಾಗ ಹಾಕ್ತೇವೆ ಇಮಿಡಿಯೇಟ್ ಅದು ಕರಿಗೆ ಹೋಗ್ಬಿಡ್ತದೆ. ಆದ್ರೆ ಸಾವಯವ ಗೊಬ್ಬರಗಳು ನಿರಂತರವಾಗಿ ನಮ್ಮ ಬೆಳೆಗೆ ಒಂದು ಪೋಷಕಾಂಶಗಳನ್ನು ಒದಗಿಸುವಂತ ಒಂದು ಆಗರ, ಇದೊಂದು ಮೂಲ ಅಂತ. ಪೋಷಕಾಂಶಗಳ ಮೂಲ ಇದೊಂದು ಪೋಷಕಾಂಶ. ಅಷ್ಟೇ ಅಲ್ಲದೆ ನಮ್ಮ ಭೂಮಿಯಲ್ಲಿ ಹಲವಾರು ಸೂಕ್ಷ್ಮಾಣು ಜೀವಗಳು ಇರ್ತವೆ. ಆ ಸೂಕ್ಷ್ಮಾಣು ಜೀವಗಳಿಗೆ ಇದೊಂದು ಆಹಾರವನ್ನು ಒದಗಿಸುತ್ತದೆ. ಸಾವಯವ ಗೊಬ್ಬರ ಆಹಾರ ಒದಗಿಸುತ್ತದೆ ಸೂಕ್ಷ್ಮಾಣು ಜೀವಿಗೆ. ಈ ರೀತಿ ಸಾವಯವ ಗೊಬ್ಬರ ಅವಕ್ಕೆ ಆಹಾರ ಒದಗಿಸಿದಾಗ ಏನಾಗ್ತದೆ, ಸೂಕ್ಷ್ಮಾಣು ಜೀವಗಳು ತಮ್ಮ ಕ್ರಿಯೆಯನ್ನು ಹೆಚ್ಚಿಗೆ ಮಾಡಿಕೊಂಡು ನಮ್ಮ ಬೆಳೆಗಳಿಗೆ ಈ ನಮ್ಮಲ್ಲಿ ಇರತಕ್ಕಂತ ಪೋಷಕಾಂಶಗಳನ್ನು ನಮಗೆ

ಸಡ್ಮಾನ್ ಹಾಕಿದ್ರೆ ಕೂಡ ಹೂ ಅಡಕ್ಕಿಂತ ಮುಂಚೆ ಅಲ್ಲೇ ಮಗ್ಗ ಬಿಡೋದ್ರಾಯ್ತು. ಈ ನಮ್ಮ ಮಣ್ಣಿನ ಫಲವತ್ತತೆಯೂ ಹೆಚ್ಚಿಗೆ ಆಗ್ತದೆ ಮತ್ತು ಕಳೆಯ ಬಾಧೆ ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಕಬ್ಬಿನಲ್ಲಿ ಕೂಡ ಕಬ್ಬು ಅಗಲವಾದ ಸಾಲು ಇರ್ತದೆ ಮತ್ತು ನಿಧಾನವಾಗಿ ಬೆಳೆ ಬೆಳೆಯುತ್ತದೆ. ಅಲ್ಲಿ ಕೂಡ ನಾವು ಸೆಣಬನ್ನು ಹಾಕಿ ಅಥವಾ ಹೆಸರು ಆಗಲಿ ಅಲಸಂದೆ ಆಗಲಿ ಅಥವಾ ನಮ್ಮ ಉದ್ದ ಆಗಲಿ ಹಾಕಿ ನಾವು ಅಲ್ಲೇ ನಾವು ಮಗ್ಗೊಳ್ಳಿಕ್ಕೆ ಬಹಳಷ್ಟು ಒಂದು ಅವಕಾಶಗಳಿವೆ. ಅಂದ್ರೆ ವೇಗವಾಗಿ ಬೆಳೀತಕ್ಕಂತ ದ್ವಿದಳ ಧಾನ್ಯದ ಬೆಳೆಗಳನ್ನ ಸಾಲಿನ ಮಧ್ಯದಲ್ಲಿ, ಯಾಕೆಂದ್ರೆ ಮಣ್ಣಲ್ಲಿ ಕೆಲವೊಂದು 30-40 ದಿವಸ ಆದ್ಮೇಲೆ ಮಣ್ಣಲ್ಲಿ ಮುಚ್ಚಿಬಿಡೋದು ಅದನ್ನ. ಮಣ್ಣು ಮುಚ್ಚಿಬಿಡೋದು ಇದರಿಂದ ಬಹಳಷ್ಟು ಅಡ್ವಾಂಟೇಜ್ ಮಣ್ಣಿನ ಫಲವತ್ತತೆ ಜೊತೆಗೆ ಕಳೆಗಳ ಬಾಧೆಯನ್ನು ಕೂಡ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯತೆ. ಇನ್ನೊಂದು ಉಪಯೋಗ ಏನಪ್ಪಾ ಅಂದ್ರೆ ಕೀಟಗಳ ಬಾಧೆ ಕೂಡ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಯಾಕಂದ್ರೆ ಬೇಗನೆ ಬೆಳೆಯುವುದರಿಂದ ಕೀಟಗಳು ಮೊದಲಿಗೆ ನಮ್ಮ ಹಸಿರಲೆ ಗೊಬ್ಬರಕ್ಕೆ ಬರ್ತವೆ, ಆಮೇಲೆ ನಮ್ಮ ಬೆಳೆಗೆ ಬರ್ತವೆ. ಅದರಿಂದ ಕೀಟಗಳ ಬಾಧೆ ಕೂಡ ಕಡಿಮೆ ಮಾಡುವ ಸಾಧ್ಯತೆ ಇದೆ. ಇನ್ನ ಮತ್ತೊಂದು ಸಸ್ಯಜನ್ಯ ಅಂತಂದ್ರೆ ಈಗ ಹಿಂಡಿಗಳನ್ನ ಬಹಳಷ್ಟು ಜನ ರೈತರು ಅಲ್ಲಲ್ಲೇ ಹಾಕೋದುಂಟು. ಹಿಂಡಿಗಳು ಯಾವ್ಯಾವ ಬರ್ತವೆ, ಇಲ್ಲಿ ಪೋಷಕಾಂಶಗಳ ಪ್ರಮಾಣ ಹೇಗಿರುತ್ತೆ ಹಿಂಡಿಗಳಲ್ಲೆಲ್ಲ? ಈಗ ನಮ್ಮ ಇದರಲ್ಲಿಪ್ಪ ಅಂತಂದ್ರೆ ಇತ್ತಿತ್ತಲಾಗಿ ನಾವು ಹೊಂಗೆ ಏನು ಬೀಜನ ತಯಾರು ಮಾಡಿದ ನಂತರ ಅಲ್ಲಿ ಹಿಂಡಿ ಬರ್ತದೆ. ಆದ್ರೆ ಇದೊಂದು ಉತ್ಕೃಷ್ಟವಾದ ಒಂದು ಸಾವಯವ ಗೊಬ್ಬರ, ಇದು ಸುಮಾರು 3-4% ಸಾರಜನಕ ಅಂಶ ಇರ್ತದೆ. ಇದನ್ನ ನಾವು ಬೆಳೆಗಳಿಗೆ ಹಾಕೋದ್ರಿಂದ ಏನಾಗ್ತದೆ, ಸೂಕ್ಷ್ಮ ಜೀವ ಸಂಖ್ಯೆ ಕಡಿಮೆ ಮಾಡೋದು, ಸೂಕ್ಷ್ಮ ಜೀವ ಸಂಖ್ಯೆ ಹೆಚ್ಚಿಗೆ ಮಾಡೋದ್ರ ಜೊತೆಗೆ ಕೆಲವೊಂದು ಬೇರು ಹುಳ ಮತ್ತು ನಿಮೆಟೋಡ್ ಅಂತ ಅಂತ ಬಾಧೆಯನ್ನು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಇನ್ನು ಬೇವಿನ ಹಿಂಡಿ, ಪುರಾತನ ಕಾಲದಿಂದ ಬೇವಿನ ಹಿಂಡಿಗಳನ್ನ ನಾವು ಬಳಕೆ ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ಪ್ಲಾಂಟೇಶನ್ ಕ್ರಾಪ್ಸ್ ಇದೆ ಅಂದ್ರೆ ಇವು ಹಣ್ಣಿನ ಅಂತ ಅಲ್ಲಿ ಹಾಕೋಕ್ಕಿಂತ ಮುಂಚೆ ನಮ್ಮ ಕುಣಿಯಲ್ಲಿ ಈ ಬೇವಿನ ಬೀಜ ಪುಡಿ ಆಗಲಿ ಅಥವಾ ಬೇವಿನ ಬೀಜ ಎಲೆಗಳನ್ನ ಹಾಕೋದ್ರಿಂದ ಹಲವಾರು ಈ ಬೇರು ಹುಳ ಅಂತ ನಾವು ಬೇರು ಹುಳ ಬಾಧೆಯನ್ನು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಇದರಲ್ಲಿ ಉತ್ಕೃಷ್ಟವಾದ ಪೋಷಕಾಂಶಗಳು ಇದರಿಂದ ಇದೊಂದು ಉತ್ಕೃಷ್ಟವಾದ ಸಾವಯವ ಗೊಬ್ಬರ ಅನ್ಲಿಕ್ಕೆ ಯಾವುದೇ ತರ ಅಡ್ಡಿ ಅಲ್ಲ. ಇದೇ ತರ ಹಲವಾರು ಪೊಂಗ ಸಿಮರುಬ ಅಂತ ಇದೆ, ಆಮೇಲೆ ಕರಂಜ, ಅವೆಲ್ಲ ಒಂದು ಗಿಡಗಳ ಬೀಜಗಳಿಂದ ತಯಾರಿಸಿದ ಹಿಂಡಿಯನ್ನು ಉಪಯೋಗಿಸೋದ್ರಿಂದ ಕೀಟಗಳ ಬಾಧೆ ಕಡಿಮೆ ಮಾಡೋ ಜೊತೆಗೆ ಪೋಷಕಾಂಶಗಳನ್ನು ಒದಗಿಸಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಹಿಂಡಿಗಳನ್ನು ಸಹ ಎಲ್ಲೆಲ್ಲಿ ಲಭ್ಯತೆ ಇರುತ್ತೆ ರೈತರು ಯಥೇಚ್ಛವಾಗಿ ಕೃಷಿಯಲ್ಲಿ ಬಳಸೋದ್ರಿಂದ ಸಾಕಷ್ಟು ಪ್ರಯೋಜನ ಅದಾವ ಅಂತಿರ್ತಾವ. ಇನ್ನ ಮತ್ತೊಂದು ಈಗ ಸಾವಯವ ಗೊಬ್ಬರಕ್ಕೆ ಬಂದಾಗ ಮುಖ್ಯವಾಗಿ ಪ್ರಾಣಿಜನ್ಯ ಸಾವಯವ ಗೊಬ್ಬರದಲ್ಲಿ ಕೋಳಿ ಗೊಬ್ಬರ ಬಗ್ಗೆ ಬಹಳಷ್ಟು ಜನ ರೈತರು, ಕೆಲವೊಬ್ರು ಒಳ್ಳೇದು ಹಾಕ್ಬೇಕು ಭೂಮಿಗೆ ಅಂತಾರೆ, ಇನ್ನೊಂದು ಜನ ರೈತರು ಇಲ್ರಿ ಬಹಳ ಹೀಟ್ ಅದು ಹಾಕ್ಬಾರ್ದು ಭೂಮಿಗೆ ಅಂತಾರೆ. ತಾವು ತಜ್ಞರಾಗಿ ಏನ್ ಹೇಳ್ತೀರಿ ಕೋಳಿ ಗೊಬ್ಬರ ಒಂದು ಸಾವಯವ ಗೊಬ್ಬರ? ಕೋಳಿ ಗೊಬ್ಬರ ಒಂದು ಉತ್ಕೃಷ್ಟವಾದ ಸಾವಯವ ಗೊಬ್ಬರ, ಆದ್ರೆ ರೈತರ ಮೈಂಡ್ ಅಲ್ಲಿ ಹೀಟ್ ಆಗ್ತಂತ ಇದೆ. ಅದನ್ನ ನಾವ್ ಏನ್ ಮಾಡಬಹುದು ಅಂತಂದ್ರೆ ಕೋಳಿ ಗೊಬ್ಬರವನ್ನು ಡೈರೆಕ್ಟ್ ಆಗಿ ನೇರವಾಗಿ ಭೂಮಿಗೆ ಹಾಕೋಕ್ಕಿಂತ ಮುಂಚೆನೆ ಒಂದು ನೆರಳಿನಲ್ಲಿ, ಒಂದು ಗಿಡದ ಪ್ರದೇಶದಲ್ಲಿ ನೆರಳಿನಲ್ಲಿ ಹಾಕಿ ಒಂದಿಷ್ಟು ನೀರನ್ನ ಚಮಕಿಸಿ ಒಂದ್ 2-3 ದಿವಸ ಇಟ್ಟು ಅದನಂತರ ನಾವು ಬೆಳೆಗೆ ಉಪಯೋಗಿಸಬೇಕು. ಇದರಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ಎಲ್ಲೆಲ್ಲಿ ಹಣ್ಣಿನ ಗಿಡಗಳು ಇರ್ತಾವಲ್ಲ ಅಲ್ಲಿ ಹೂ ಆಗುವ ಸಮಸ್ಯೆ ಇದೆ. ಈಗ ದಾಳಿಂಬೆಯಲ್ಲಿ ನೋಡಿ ಕೆಲವೊಂದು ಟೈಮ್ ಹೂವೇ ಆಗುದಿಲ್ಲ. ಅಂತ ಸಮಯದಲ್ಲಿ ಈ ಕೋಳಿ ಗೊಬ್ಬರ ಆಗಲಿ, ಕುರಿ ಗೊಬ್ಬರ ಆಗಲಿ, ಹಂದಿ ಗೊಬ್ಬರ ಆಗಲಿ, ಇವುಗಳನ್ನ ಹಾಕೋದ್ರಿಂದ ಈ ಹೂವಿನ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಎಸ್ಪೆಷಲಿ ಹಂದಿ ಗೊಬ್ಬರದಲ್ಲಿ ರಂಜಕ ಪ್ರಮಾಣ ಬಹಳಷ್ಟು ಇರ್ತದೆ, 3-4% ಅಲ್ಲಿವರೆಗೆ ರಂಜಕ ಪ್ರಮಾಣ ಇರ್ತದೆ. ಆ ಹಂದಿ ಗೊಬ್ಬರ ಹಾಕೋದ್ರಿಂದ ಹೂವಿನ ಸಂಖ್ಯೆ ಹೆಚ್ಚಾಗಿ ಕಾಯಿ ಕಚ್ಚುವುದು ಚೆನ್ನಾಗಾಗ್ತದೆ. ಹೇಗೆ ಈ ಹಂದಿ ಗೊಬ್ಬರ ಕುರಿ ಗೊಬ್ಬರವನ್ನ ನೇರವಾಗಿ ಕೋಳಿ ಗೊಬ್ಬರವನ್ನ ನೇರವಾಗಿ ಬೆಳೆಗಳಿಗೆ ಹಾಕುವಂತೀರಾ, ಗಿಡಗಳಿಗೆ ಬೆಳೆಗಳಿಗೆ, ಅಥವಾ ವಿಶೇಷವಾಗಿ ಕುರಿ ಗೊಬ್ಬರ ನೋಡಿದಾಗ ಕುರಿ ಗೊಬ್ಬರ ಅದಕ್ಕೆ ಹೇಗೆ ಅದನ್ನ ಟ್ರೀಟ್ ಮಾಡಿ ಹಾಕ್ಬೇಕು, ಹಾಗೆ ಮಣ್ಣಲ್ಲಿ ಮುಚ್ಚಬೇಕಾ ಅಥವಾ ಪುಡಿ ಮಾಡಿ ಹಾಕ್ಬೇಕಾ, ಹೇಗೆ ತಜ್ಞರಾಗಿ ಏನ್ ಹೇಳ್ತಿರ್ತಾವ? ಕುರಿ ಇಕ್ಕಿಗಳನ್ನ ಹಾಕಿರ್ತಾರ ರೈತರು, ಹಾಗೆ 4-5 ವರ್ಷ ಹಾಗೆ ಭೂಮಿ ಮೇಲ್ಗಡೆನೆ ಇರ್ತವೆ ಕುರಿ ಒಂದು ಗೊಬ್ಬರ. ನಾವು ಯಾವಾಗ್ಲೂ ಈ ಸಾವಯವ ಗೊಬ್ಬರಗಳನ್ನು ಭೂಮಿಗೆ ನಾವು ಮಿಶ್ರ ಮಾಡೋದು ಬಹಳಷ್ಟು ಅವಶ್ಯಕ. ಸುಮ್ನೆ ಮೇಲೆ ಹಾಕಿದ್ರೆ ಕೆಲಸ ಆಗುದಿಲ್ಲ. ಅದಕ್ಕೆ ಮುಂಚಿತವಾಗಿ ನಾವು ಬೆಳೆ ಮುಂಚಿತವಾಗಿ 15-20 ದಿವಸ ಮುಂಚಿತವಾಗಿ ನಾವು ಭೂಮಿಗೆ ಸೇರಿಸಬೇಕು. ಅಂದಾಗ ಅವು ಕ್ರಿಯೆ ಪ್ರಾರಂಭ ಆಗ್ತವೆ. ಇಲ್ಲಪ್ಪ ಅಂತಂದ್ರೆ ಮೇಲೆ ಹಾಕಿದಾಗ ಏನಾಗ್ತದೆ, ಅದರಲ್ಲಿ ಔಷಧಗಳೆಲ್ಲ ಆವಿಯಾಗಿ ಬಹಳಷ್ಟು ಪೋಷಕಾಂಶಗಳು ನಷ್ಟವಾಗ್ತವೆ. ಅದಕ್ಕೆ ದಯವಿಟ್ಟು ರೈತ ಬಾಂಧವರು, ನಾವು ನೋಡ್ತಾ ಇರ್ತೇವೆ ಈಗ ಯುಗಾದಿ ಈಗ ಏನ್ ಮಾಡ್ತಾರೆ, ಏಪ್ರಿಲ್ ತಿಂಗಳಲ್ಲಿ ರೈತರು ಅಲ್ಲೆಲ್ಲಿ ಗುಂಪಿಯಾಗಿ ಬಿಟ್ಟು ಬಿಡ್ತಾರೆ. ಅವಾಗ ಏನಾಗ್ತದೆ, ನೀವು ಯಾವ್ದು ಮಳೆ ಬಂತಪ್ಪ ಅಂದ್ರೆ ಅದರೆಲ್ಲ ಪೋಷಕಾಂಶಗಳು ಬೇರೆ ಕಡೆ ಹರಿದು ಹೋಗ್ತವೆ, ಇಲ್ಲಪ್ಪ ಅಂದ್ರೆ ಗಾಳಿಗೆಲ್ಲ ತೇಲಾಡಿ ಹೋಗ್ಬಿಡ್ತವೆ. ಅದಕ್ಕೆ ರೈತ ಬಾಂಧವರು ನೀವು ತಂದು ಒಂದ್ 2-3 ದಿವಸದಲ್ಲಿ ನೀವು ಏನ್ ಮಾಡಬಹುದು, ಅದನ್ನ ಬೇಗನೆ ಭೂಮಿಗೆ ಸೇರಿಸ್ಬಿಡು. ಅಂದಾಗ ಮಾತ್ರ ಅದು ಹಾಕಿದ ಗೊಬ್ಬರ ಉಪಯೋಗ ಆಗ್ತದೆ, ಇಲ್ಲಪ್ಪ ಅಂತಂದ್ರೆ ಪೋಷಕಾಂಶಗಳು ನಷ್ಟ ಆಗ್ತದೆ. ಆಮೇಲೆ ಇನ್ನೊಂದು, ನಾವು ತಿಪ್ಪೆ ಗೊಬ್ಬರ ಏನಾದ್ರೂ ಸ್ವಲ್ಪ ಅಂಶಗಳು ಕಡಿಮೆ ಇದ್ರೆ ಕೆಲವೊಂದು ಜೈವಿಕ ಗೊಬ್ಬರಗಳನ್ನ ಮಿಶ್ರಣ ಮಾಡ್ಕೊಂಡು, ಈಗ ನಮ್ಮ ಟ್ರೈಕೋಡಮ ಇದೆ, ರೈಜೋಬಿಯಂ ಇದೆ, ಅಜೋಸ್ಪರ್ಲಮ್ ಇದೆ, ಇವೆಲ್ಲವನ್ನು ಒಂದು ಗಿಡದ ತೆಳಗಡೆ ಒಂದು ಸಂಗ್ರಹ ಮಾಡಿ, ಪೂರ್ತಿ ಅಲ್ಲ, ಒಂದು ಚಕ್ಕಡಿ ಗಾಡಿ ತಿಪ್ಪೆ ಗೊಬ್ಬರವನ್ನು ಗಿಡ ತೆಳಗಡೆ ಇಟ್ಟು ಅದರಲ್ಲಿ ಸ್ವಲ್ಪ 2-3 ದಿವಸ ನೀರ ತೇವಾಂಶ ಕಾಪಾಡಬೇಕು, ನೀರು ಹೊಡಿಬೇಕು.

ಮಾರುಕಟ್ಟೆ ಮಾನ್ವಿ ರಾಯಚೂರು ಹಾಗೂ ಲಿಂಗಸ್ಕೂರು ಇವರುಗಳು ಕಳಿಸಿರುವಂತಹ ದಿನದ ಪೇಟೆ ಧಾರಣೆಯನ್ನ ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಕೇಳಿದ್ರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ. ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಸಮಯ 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಸಮಯ 7:21 ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಗುಮ್ಗೇರ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಅಂತಿಯ ಕಟ್ಟು ತಲೆಯಂತರನ ನೆನಬೇಕು ಪಾಂಚ ಪಾಂಡುವರ ಧರ್ಮಾರೋ. ಅಂತಿಯ ಕಟ್ಟು ತಲೆಯಂತವರ ನೆನಬೇಕು ಪಾಂಚ ಪಾಂಡವರ ಧರ್ಮಾರೋ. ಅಂತಿಯ ಕಟ್ಟು ತಲೆಯಂತರನ ನೆನಬೇಕು ಪಾಂಚ ಪಾಂಡುವರ ಧರ್ಮಾರೋ. ಕಾಟು ತಲೆಯಂತವರ ನೆನಬೇಕು ಪಾಂಚ ಪರಮಾರ ಧರ್ಮಾರೋ. ಪಾಂಚ ಪಾಂಡವರ ಧರ್ಮಾರನ ನೆನದಾರ ಚಿಂತಿಲ್ಲದಂತೆ ಸಾಯವೋ. ಪಾಂಚ ಪಾಂಡವರ ಧರ್ಮಾರನ ನೆನದಾರ ಚಿಂತಿಲ್ಲದಂತೆ ಸಾಯವೋ. ಪಾಂಚ ಪಾಂಡವರ ಧರ್ಮಾರನ ನೆನದಾರ ಚಿಂತಿಲ್ಲದಂತೆ ಸಾಯವೋ. ಪಾಂಚದಂತೆ ಅಂತಿಯ ಕಟ್ಟು ತಲೆಯಂತರ ನೆನಬೇಕು ಪಾಂಚ ಪಾಂಡವರ ಧರ್ಮಾರೋ. ಅಂತಿಯ ಕಟ್ಟು ತಲೆಯಂತವರ ನೆನಬೇಕು ಪಾಂಚ ಪಾಂಡವರ ಧರ್ಮಾರೋ. ಪಾಂಚ ಪಾಂಡವರ ಧರ್ಮಾರನ ನೆನದಾರ ಚಿಂತಿಲ್ಲದಂತೆ ಸಾಯವೋ. ಪಾಂಚ ಪಾಂಡವರ ನೆನದಾರ ಧರ್ಮಾರನ ಚಿಂತಿಲ್ಲದಂತೆ ಸಾಯವೋ. ಓ ಮೋತಿನ ಮೋಗತಿನ ಕರ ಸೊಲದಿಲ್ಲ ಕನೇನಾರ ಮಗಳವ್ವ. ಮೋತಿನ ಮೋಗತಿನ ಕರ ಸೊಲದಿಲ್ಲ ಕನೇನಾರ ಮಗಳವ್ವ. ಮೋತಿನ ಮೋಗತಿನ ಕರ ಸೊಲದಿಲ್ಲ ಕನೇನಾರ ಮಗಳವ್ವ. ಕನೇನಾರ ಮಗಳವ್ವ ಗುಮಗೇರಿ ಗರಚಿನ ಗುಡಿಯ ಕರೆ ದೂರಗೋ. ಕನೇನಾರ ಮಗಳ ಕಾಲದಲ್ಲೇ ಕುರುಬರು ಬೆಡಗಾಲಲ್ಲ ರಜಡಿ ಮಂಟಿಗೆ ಅರೇ ಶರಣಾರು ಕುಲದಲ್ಲೇ ಕುರುಬರು ಬೆಡಗಾಲಲ್ಲ ರಜಡಿ ಮಂಟಿಗೆ ಅರೇ ಶರಣ ಕುಲದಲ್ಲೇ ಕುರುಬರ ಬೆಡಗಾಲಲ್ಲ ರಜಡಿ ಮಂಟಿಗೆ ಅರೇ ಶರಣಾರು ಕುಲದಲ್ಲೇ ಕುರುಬರ ಬೆಡಗಾಲಲ್ಲ ರಜಡಿ ಮಂಟಿಗೆ ಅರೇ ಶರಣಾರು ಜಡಿ ಮಂಟೆಗೆ ಅರೇ ಶರಣರ ಜ್ಞಾನ ಅಪ್ಪಯ್ಯ ಬಡವರಿಗೆ ಭಕ್ತಿ ನೀಡಾನು ಕುರುಬರು ಬೆಡಗಾಲಲ್ಲಾರು ಜಡಿ ಮಂಟೆಗೆ ಅರೇ ಶರಣಾರು ಜಡಿ ಮಂಟೆಗೆ ಅರೇ ಶರಣರ ಜ್ಞಾನ ಅಪ್ಪಯ್ಯ ಬಡವರಿಗೆ ಭಕ್ತಿ ನೀಡಾನು ಓ ಅಂತ್ಯ ಕಟ್ಟು ವ್ಯಾಸಿಗೆ ಬಿಸಲ ಗಾಯಗಿದ್ದೇಕೋ ಗಾಲಿ ಆಗಾರ ಬಾಳ ಸಿಯ ಬಿಸಲ ಗಾಯಾಗಿದ್ದೆ ಕೋಗೆಲೆ ಆಸಾರದ ದಾಸಿಗೆ ಬಿಸಲ ಗಾಯಾಗಿದ್ದೆ ಕೋಗಾಲಿ ಆಗಾರ ಬಾಳ ದಾಸಿಯ ಬಿಸಲ ಗಾಯಾಗಿದ್ದೆ ಕೋಗೆಲೆ ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದುಲೇ ಶಿವ ಶರಣು ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದುಲೇ ಶಿವ ಶರಣು ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದುಲೇ ಶಿವ ಶರಣು ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದುಲೇ ಗುಡಿ ಶಿವನು ಏಕ ಬಾವುದುಲೇ ದುಡೆಯುವನು ನಮ್ಮ ಬಸವ ನಾಕ ಪಾದ ಕ ಶಿವ ಶರಣು ಏಕ ಬಾವುದುಲೇ ಏಕ ಬಾವುದುಲೆ ದುಡೆಯುವರು ನಾಂ ಬಸವ ನಾಲ್ಕ ಪಾದಕ್ಕ ಶಿವ ಶರಣು ಏಕ ಬಾವುದುಲೆ ದುಡೆಯುವರು ನಾಂ ಬಸವ ನಾಲ್ಕ ಪಾದಕ್ಕ ಶಿವ ಶರಣು ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದುಲೆ ದುಡೆಯುವರು ಅಡಿವನ ಗಿಡದಾಗ ಮಾವಿನ ಮರ ಚಂದ ಹಕ್ಕೆ ಪಕ್ಷಾಗ ಗಿಳಿ ಚಂದು ಅಡಿವನ ಗಿಡದಾಗ ಮಾವಿನ ಮರ ಚಂದ ಚಂದ ಅಚ್ಚಿ ಪಚ್ಚಾಗ ಗಿಳಿ ಚಂದೋ ಕಡೆವನ ಗಿಡದಾಗ ಮಾವಿನ ಮರ ಚಂದ ಹಕ್ಕೆ ಪಕ್ಷಾಗ ಗಿಳಿ ಚಂದೋ ಅಡಿವನ ಮರದ